ಅಭಿವೃದ್ಧಿಗಾಗಿ ಪ್ಲೇಸ್ಮೆಂಟ್ ಅಂಡ್ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ವತಿಯಿಂದ ಮೊದಲನೇ ಸೆಮಿಸ್ಟರ್ನಿಂದಲೇ ವಿಶೇಷ ತರಬೇತಿ. 2021-22 ಶೈಕ್ಷಣಿಕ ವರ್ಷದಲ್ಲಿ 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಿವಿಧ ಕಂಪನಿಗಳಲ್ಲಿ ನೇಮಕಾತಿ ಹೊಂದಿ ದಾಖಲೆ ಬರೆದಿದ್ದಾರೆ. ಕೆರಿಯರ್ ಗೈಡೆನ್ಸ್ ಸೆಲ್ ಮುಖಾಂತರ ಸೂಕ್ತ ವೃತ್ತಿ ಮಾರ್ಗದರ್ಶನ. ಇಂದೇ ಸಂಪರ್ಕಿಸಿ ರಾಜೀವ್ ತಾಂತ್ರಿಕ ಮಹಾವಿದ್ಯಾಲಯ ಹಾಸನ. ಮೊಬೈಲ್ 7892699110 ಅಂಡ್ 9845792787. ಓ ಶಂಕರಣ್ಣ, ಅಲ್ಲ ಆರಿದ್ರ ಮಳೆ ಆಯ್ತದೆ ಆರಿದ್ರ ಮಳೆ ಆಯ್ತದೆ ಅಂತ ಹೇಳ್ಬಿಟ್ಟು ಕಳೆದ ವಾರದಾಗೆ ಎರಡೇ ಎರಡು ದಿನ ಬಂದಂತ ಮಳೆ, ಮತ್ ಏನಪ್ಪ ಈ ಪಾಟಿ ಬಿಸಿಲೆ ಆಯ್ತೈತೆ, ಏನ್ ಮಾಡೋದು ಅಂತೀಯ? ಬಿಸಿಲು ಬಂದ್ರೆ ಅದೊಂಥರ ಶಂಕರಣ್ಣ, ಈ ಬಿಸಿಲು ಇಲ್ವಲ್ಲಪ್ಪ, ಇದಂತ ಮೋಡ ಆಯ್ತದೆ, ಹೊಗೆ ಬಂದಂಗ್ ಬರ್ತದೆ. ಅಲ್ಲ ನಾನು ಯಾಕೆ ಬಿಸಿಲು ಅಂತಂದೆ ಗೊತ್ತಾ? ಈಗ ಬೇಸರ ಮಾಡ್ಕೊಂಡು ಬಿಸಿಲು ಅಂತಂದೆ ಹೊರತು ಈ ಬರೀ ಕರಿ ಮೋಡ ಆಯ್ತದೆ. ಹೌದು, ಎಲ್ಲೋ ಏನೋ ಒಂಥರ ಈ ಹಿಮವೋ ಏನೋ ಅನ್ನೋ ತರದಲ್ಲಿ ಸುಮ್ನೆ ಸಿಬ್ರು, ಮಳೆಯೂ ಬರಕಲ್ಲ ಏನಿಲ್ಲ. ಈಗ ಏನಾಗ್ಬಿಟ್ಟೈತೆ ಅಂದ್ರೆ ಈ ಹೊರಗೆ ಓಡಾಡಕ್ ಹಾಕಲ್ಲ, ಒಂಥರ ತಣ್ಣದ ವಾತಾವರಣವಾ, ಹೊರಕ್ ಹೋಗಕ್ ಹಾಕಲ್ಲ, ಯಾವ್ದ್ರಲ್ಲೂ ನನ್ಗೆ ಆಗದೇ ಇಲ್ಲ. ಬೇಕಾದ್ರೆ ಬಿಸಿಲು ಬೇಕಾದ್ರೆ ಎಷ್ಟಾರು ಹೊಡಿಲಿ, ಬಂಡೆ ಮೇಲೆ ಮನಕ ಬಿಡ್ತೀನಿ, ಇದು ಹಾಕಲ್ಲ ನಂಗೆ. ಅಲ್ಲಣ್ಣಯ್ಯ, ಚೆನ್ನಾಗಿ ಓದ್ಕೊಂಡ್ ಮಂಕಬಹುದು, ನೀ ಯಾಕೆ ಹಿಂಗ್ ಹೇಳಿಯ? ಅಲ್ಲ ಈ ಅನಿತಕ್ ನೋಡು, ಶಾಲ್ ಹೊತ್ಕ ಬತ್ತವ ಅಣ್ಣಯ್ಯ, ನೀನ್ ಹೆಂಗ್ ಬೇಕಾದ್ರೆ ಮಂಕಬಹುದು ಅಂತ ಶಾಲ್ನೆ ತೆಗಿಯೋಣ, ಎಲ್ಲಿ ಬೇಕಾದ್ರೆ ಮಂಕಬಹುದು ಅಂತಾಳೆ. ಅಲ್ಲ ಶಂಕರಣ, ಚಳಿ ಚಳಿ ಅಂತ ಅದು ಇದು ಬಜ್ಜಿ ಬೋಂಡ ಮಾಡ್ಕೊಂಡು ಬಿಸಿ ಬಿಸಿದ ತಿನ್ಕೊಂಡ ಮಳೆ ಮಳೆ ಅಂತ ಆ ನೆವದಲ್ಲಿ ಮಕ್ಕಳದು ಓದ್ಕೊಂಡು ಓದ್ಕೊಂಡು. ಈಗ ನನ್ ಜೀವನದಲ್ಲಿ ಏನಾಗ್ಬಿಟ್ಟೈತೆ ಅಂತ ಅಂದ್ರೆ ಅನಿತಕ್ಕ, ಈ ಸಿಕ್ಕಾಪಟ್ಟೆ ನಿದ್ರೆ ಮಾಡ್ಬಿಟ್ಟಿದ್ದೀನಿ ನಾನು. ಗೊತ್ತಾಯ್ತದೆ, ಗೊತ್ತಲ್ಲ ಯಾಕೆಂತ ಅಂದ್ರೆ ರಾತ್ರಿ ಮಲ್ಕೊಬಿಟ್ರೆ ಅರ್ಲಿ ಮಾರ್ನಿಂಗ್ 9 ಗಂಟೆಗೆ ಎಳ್ತಿದ್ದೆ. ಅಷ್ಟು ಬೇಗ ಎದ್ದೇಳ್ತೀಯ ಅಣ್ಣ? ಅಷ್ಟು ಬೇಗ ಎದ್ದು ಎದ್ದು ಈ ಸುಮಾರು ನಿದ್ದೆ ಎಲ್ಲ ಖಾಲಿ ಆಗ್ಬಿಟ್ಟು ನಾನು. ಅದಕ್ಕೆ ಎಚ್ಚರಾಗಿರಂಗಿರ್ಬೇಕು ಅಂತ, ಎಚ್ಚರಾಗಿರ್ಬೇಕು ಅಂತ ಅಂತೀನಿ. ಈ ಮಳೆ ಬೇರೆ ಬರೋಲ್ದು, ಬಿಸಿಲಾರು ಇದ್ರೆ ಬಿಸಿಲಲ್ಲಿ ಕುತ್ಕೋಬಹುದು ಮಾತಾಡ್ಕೊಂಡ್ ನಾಲ್ಕು ಜನ ಜೊತೆ. ಇದು ಹೊಚ್ಕಂದ್ ಮಲಿಕಂದು ಶಂಕರಣ, ಎಷ್ಟೊತ್ತು ಅಂತ ಮನಿಕತಿಯಪ್ಪ? ಮನಿಕಂದ್ ಮನಿಕಂದ್ ಮೈಕ್ ಏನೋ ಬಂದು ನನಗೆ. ಅಲ್ಲ ಶಂಕರಣ ಅಣ್ಣೆ, ನಂಗೆ 9 ಗಂಟೆಗೆ ಎದ್ರೆ ಕರ ಬಿಟ್ಕೊಳ್ಳಾರ ಯಾರು, ನಾನು ದನಕರ ನೋಡ್ರ ಯಾರು ಹೇಳದ್ ನೋಡು. ಅಲ್ಲ ಈಗ ನಿನ್ ಕೆಲಸ ಹೇಳ್ತಿಲ್ಲ ಅಣ್ಣಯ್ಯ, ಅವನ್ ಮಾಡೋದು ಹೇಳ್ತಾವನೆ. ಆದ್ರೆ ಅವನ್ ಹೆಂಗ್ ಗೊತ್ತಾ, ಅವ್ನ್ ಟೈಮ್ ಟೇಬಲ್ ಐತೆ ಆಯ್ತಾ, ಅವ್ನ್ ಟೈಮ್ ಟೇಬಲ್ ನೀನ್ ಏನಾದ್ರು ಕೇಳಕ್ ಹೋಗ್ಬಿಟ್ರೆ ನೀ ತಲ್ಸುತ್ತಿ ರಗ್ಗು ಬೇಡ ಕೌದಿಯೋ ಬೇಡ ಅಂತ ಓಡ್ಬಿಡ್ತಿಯತ್ಲಗೆ. ಅವು ಈಗ ಕೆಲವು ವಿಚಾರಗಳಿಗೆ ಅನಿತಕ್ಕ ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಈಗ ನಾನು ಮಾಡ್ಲಿ ಮಾಡ್ದಾನೆ ಇರ್ಲಿ, ಜಗತ್ ನಿಲ್ತದ? ಇಲ್ಲ, ನಡೀತಲೇ ಇರ್ತದೆ. ಇಂತಿಂತ ಕೆಲ್ಸಕ್ಕೆ ಇಂತಿಂತರ ಅಂತ ಸೃಷ್ಟಿ ಮಾಡಿರ್ತಾನ ದೇವ್ರು ಆಯ್ತಾ. ಅಂತದ ಕೆಲ್ಸ ಆಯ್ತಾ ಇರ್ತವೆ. ಈ ನಮ್ಮವೇನಿರ್ತವೋ ಅದ್ ಮೊದಲು ನೋಡ್ಕೋಬೇಕು ನಾವು. ಅದನ್ನ ನೋಡ್ಕೊಂಡು ನಾವು ನೆಮ್ಮದಿ ಆಗಿದ್ರಲ್ವಾ ಶಂಕರಣ, ಜಗತ್ತೆಲ್ಲವ? ಖಂಡಿತ, ಯಾಕೆಂತಾರೀಗ ಎಲ್ರು ಮಾಡೋದಕ್ಕೆ ನೆಮ್ಮದಿಯಾಗಿರ್ಬೇಕು ಅಂತವ ಬಿಟ್ಬಿಟ್ಟು ಮುತ್ತಂತ ಮಾತಾಡ್ತೀನಿ ನೋಡು. ಅದಕ್ಕೆ ಹೇಳಿತು ಇನ್ನು ನೀನು ಸರಿಯಾಗಿ ತಿಳ್ಕೊಂಡಿಲ್ಲ ಅಣ್ಣ, ಈಗ ನೀನು 1ನೇ ಕ್ಲಾಸ್ ಅಲ್ಲಿ ಇದೀಯ ಅಣ್ಣ, ಆಗ್ಲಿ ಡಿಗ್ರಿಗೆ ಹೋಗ್ಬಿಟ್ಟವನೆ, ಇನ್ನು ನೀನು 10ನೇ ಕ್ಲಾಸಿಗೆ ಬರ್ಬೇಕು, PUC ಹೋಗ್ಬೇಕು, ಡಿಗ್ರಿ ಆಗ್ಬೇಕು. ಅದಕ್ಕೆ ಒಸಿ ಹಳ್ಳಿ ಕಟ್ಟೆ ಅಂತ ಬಂದಾಗೆಲ್ಲ ಅಣ್ಣಯ್ಯ ನನ್ನ ಹಂಗೆ ಕೂಗಪ್ಪ, ಬಂದೊಂದ್ ರೌಂಡ್ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರ್ತೀನಿ. ಅಲ್ಲ ನಿನ್ ಕೂಗ್ಬೇಕಾ, ನೀನ ಮನೆ ಬಾಗ್ಲಿ ಬಂದು ಬಾಗಿಲು ತಟ್ಟಿ ಹಾಕಲ್ವಾ? ಯಾವಾಗ ಏನ್ ಕೆಲ್ಸ ಇರ್ತದ ಏನೋ ಅಣ್ಣ, ಹಿಂಗೆ ನಾನ್ ಬಂದ್ ಮಾತಿಗೆ ಕೂತ್ರೆ ನಡೀತದ ನೀನು? ಹಂಗಲ್ಲ ಯಾಕೆಂತಂದ್ರೆ ಈಗ ಅರ್ಲಿ ಮಾರ್ನಿಂಗ್ 9 ಅಲ್ವಾ, ಹಂಗಾಗಿ ಮಧ್ಯದಲ್ಲಿ ನಿಮ್ಗೆ ಯಾವಾಗ ಬಿಡ್ಬೇಕು ಅವಾಗ ಬಂದೋಗ್ಬೇಕಪ್ಪ. ಅಲ್ಲ 9 ಗಂಟೆ ಮೇಲೆ ಎಷ್ಟೊತ್ತಾರಬ್ಬ, 9 ಗಂಟೆ ಮೇಲೆ ಎಷ್ಟೊತ್ತಾರಬ್ಬ ಅನಿತಕ್ಕ. ಆಮೇಲೆ ಇನ್ನೊಂದೇನು ಅಂತ ಅಂದ್ರೆ, ಈಗ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಮಾತಿಗೆ ನಾನು, ಯಾಕೆಂತಂದ್ರೆ ವಿಚಾರ ಗೊತ್ತಿದ್ರಲ್ಲಪ್ಪ ಮಾಡದ್ ನಾವು. ಅದ್ರ ಜೊತೆಗೆ ಈಗ ಮಾತಿ ಕೂತ್ಕೊಂಡ್ರೆ ಸುಮ್ನೆ ಮಾತಾಡಕಂತವ ಮನ್ಸಿಗೆ ಸಮಾಧಾನ ಆಯ್ತದೆ. ಈಗ ಒಂದು ಕಷ್ಟ ಹೇಳ್ಕೊಂಡಾಗ 4 ಜನ ಕೇಳಿ ಸಾಂತ್ವನ ಹೇಳ್ತಾರಲ್ಲ, ಸಮಾಧಾನ ಆಯ್ತದೆ. ಮತ್ತೊಂದು ಬಹಳ ಖುಷಿಯಾಗಿರ್ತೀನಲ್ಲ, ಇನ್ನೂ ಖುಷಿ ಹೆಚ್ಚಾಯ್ತದೆ ಹೇಳ್ಕೊಂಡಾಗ. ಹಂಗಾಗಿ ಮಾತಾಡಿದಾಗ ಸಮಾಧಾನನೂ ಆಯ್ತದೆ, ಜೊತೆಗೆ ಸಾಂತ್ವನ ಸಿಗ್ತದೆ ಅಂತಂತವೆ. ಅದು ಒಂದು ಶಂಕರಣ, ವಿಚಾರಗಳು ಸಿಗ್ತಾವಲ್ಲ, ವಿಚಾರ ಎಲ್ಲಿ ಸಿಗ್ಬೇಕಪ್ಪ ನಮ್ಗೆ? ಮಾತಾಡ್ದಾಗ್ಲೇ ಸಿಗೋದು. ಮತ್ತೆ ಅದು ಫಸ್ಟ್ ತಿಳ್ಕೊಬೇಕು ನಾವು, ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಎಷ್ಟು ಮಾಡ್ಬೇಕು, ಇವೆಲ್ಲ ತಿಳ್ಕೊಂಡ್ರೆ ನಾವು ಮಾಡಬಹುದು. ಅದ್ನೇ ಬಿಡು, ಈಗ ಅದೇ ಗೊತ್ತಿಲ್ದಾನೆ ನಾ ಸುಮ್ನೆ ದನನವೇ ಕರನು ಹೊಡ್ಕೊಂಡು ಹೋಗ್ಬಿಟ್ಟು ನೇಗ್ಲ ಲೋಗ ಇಟ್ಕೊಬಿಟ್ರಲ್ಲಿ ಅದೇನಾಯ್ತದೆ? ಈಗ ಅನಿತಕ್ಕಂದ ವಿಚಾರ ಏನು ಅಂತಂದ್ರೆ, ಸುಮ್ನೆ ನಾವು ಯಾಕೆ ಅಣ್ಣ ಏನ್ ಮಾತಾಡ್ಸ್ಬೇಕು, ಏನಾರು ಭಂಗ ಮಾಡ್ತಿರ್ತಾನೆ ಅಂತವ. ಆದ್ರೆ ನಿಂಗೆ ಒಂದು ಹೇಳ್ತೀನಿ ಕೇಳ ಅಂತಕ್ಕ, ಈಗ ಅಣ್ಣಯ್ಯನಾಗ್ಲಿ ನನ್ನಾಗ್ಲಿ ನೀನು ಆಗೊಮ್ಮೆ ಈಗೊಮ್ಮೆ ಬಂದು ಮಾತಾಡಿಸ್ತಾ ಇರಬೇಕು. ಯಾಕೆ ಅಂತಂದ್ರೆ ಈಗ ನಾವೇನು 24 ಗಂಟೆನೂ ಈಗ ಮನೆ ತನೇ ಅಥವಾ ಗದ್ದೆ ತನೇ ಇರಕಲ್ಲ. ಭಂಗ ಮಾಡೋ ಟೈಮಲ್ಲಿ ಮನೆ ಭಂಗ ಆಯ್ತೆ ಇರ್ತದೆ, ಹೊಲದ ಭಂಗ ಅವು ಇವು ಆಯ್ತಿರ್ತವೆ. ಉಳಿಕೆ ಟೈಮಲ್ಲಿ ಪೇಟೆಗೆ ಹೋಗೋದು ಅಥವಾ ಹಿಂಗೆ ವಿಚಾರ ಒಂದ್ರ ಮಾತಾಡೋದೆಲ್ಲ ಮಾತಾಡ್ಕೊಂಡು ವಿಚಾರ ತಿಳ್ಕೊಂಡಿರ್ತೀವ, ನೀನ್ ಆಗೊಮ್ಮೆಗೊಮ್ಮೆ ಬಂದ್ ಮಾತಾಡಿಸಿದ್ರೆ ನಿನಗೂ ನಾವು ನಾಲ್ಕು ವಿಚಾರ ತಿಳಿತದವ. ಅದ್ ಬಿಟ್ಬಿಟ್ಟು ಮಾತಾಡಿಸ್ಲ ಬೇಡವೋ ಅಂತ ನಿಂಗೆ ಬರೀ ಶಾಲ್ ಹೊತ್ಕೊಂಡು ರಗ್ ಹೊತ್ಕೊಂಡು ತಿರುಗ್ಬಿಟ್ರೆ ಹೆಂಗೆ ಕತೆ ಅಂತ. ಆಯ್ತು ಬಿಡು ಶಂಕರಣ, ಇನ್ಮೇಲೆ ಹೋಗ್ಬೇಕಾದ್ರೆ ಒಂದ್ ಕೂಗ್ ಹಾಕ್ಬಿಟ್ಟು ಅಣೆಯೋ ಶಂಕರಣೋ ಅಂತ ಕೂಗ್ತೀನಿ. ಯಾರು ವಸಿ ಬಿಡುವಾಗಿರ್ತೀರ, ಬಂದು ಕುತ್ಕೊಂಡು ಮಾತಾಡಿ ಹೋಗಿ ನೋಡವ. ಇವಾಗ ದಾರಿಗೆ ಬಂದೆ ನೀನು, ಮತ್ತೆ ನೀವು ಇಬ್ರು ಅಣ್ಣ ಇದೀರ ಮಾತಾಡ್ಸ್ತಕ್ಕೆ ಹೋಗತ್ತ ನಾನು. ನಾವು ಮಾತಾಡ್ ಮಾತಾಡ ಈ ಮಟ್ಟಕ್ಕೆ ಬಂದಿರೋದೀಗ ಅಂತಕ್ಕ ಗೊತ್ತಣ್ಣ. ಇಲ್ಲ ಅಂತ ಅಂದ್ರೆ ಎಲ್ಲ ಆಯ್ತಿತ್ತು ಅಲ್ವಾ ಅಲ್ವಾ. ಈಗ ಅಣ್ಣ ಈಗ ನನಗೆ ಬಹಳ ಕಾಡ್ತೈತೆ, ಈಗ ಜೋಳಕ್ಕೆ ಹೆಂಗೂ ನೀರ್ ಎಟಕ್ಲೇ ಇಲ್ಲ ಬಿಡು. ಅಟ್ಲೀಸ್ಟ್ ಈ ನೀನ್ ಹೇಳ್ದಂಗೆ ಈ ಕಳೆದವಾರ್ದವ ಮಳೆ ಬರ್ತದೆ ಅಂತ ಅನ್ಕಂದ್ವಿ, ಎರಡ್ ಹರ್ದ ಬಂತು, ನಂಗ್ಯಾಗೂ ಬಹಳ ಸಮಾಧಾನ ಆಯ್ತು. ಒಂದ್ ಎಂಟತ್ ದಿನಕ್ಕೆ ತೊಂದ್ರೆ ಇಲ್ಲ ಅಂತವ ಅಂತ ಈಗ ನೋಡಿರತ್ಲಿಕ್ಕೆ ಪುಟ್ಟಿಗೆ ನಿಂತೆ ಹೋಗ್ಬಿಟ್ಟೈತೆ. ಅವ್ ಆ ಬಂದಿದ್ ಮಳೆಗೆ ಒಂಚೂರು ಎಲ್ಲೆಲ್ಲ ಹಸರಾದ್ವಪ್ಪ, ಈಗ ಏನತ್ಲಾಗೆ ಒಂಚೂರು ಅದು ಅರಗ್ಲ ಅಥವಾ ಗೊಬ್ಬರ ಇಡ್ಲಾ ಅಥವಾ ಇನ್ನೊಂದನ್ನ ಕಾಯಿಲ್ಲ ಅಂತವ. ಈಗ ಹರ್ತೆ ಎಷ್ಟು ಕೊಟ್ಟಿದ್ಯಪ್ಪ ನೀನು? ಏ ಒಂದೆಯಾ ಒಂದೇ, ಇನ್ನೊಂದು ಹರ್ತೆ ಹೊಡಿ ಹೊಡಿಲ್ಲ. ಆಮೇಲೆ ಒಂದೇನು ಅಂತ ಅಂದ್ರೆ ಈ ಹರ್ತೆ ಹೊಡೆದೈತಲ್ಲ ಬಾರಿ ಒಳ್ಳೇದದು, ಕಳೆ ಬರೋದಿಲ್ಲ ಅಂತ. ಕಳೆ ಬರೋದಿಲ್ಲ ಯಾವ್ದೇ ಬೆಳೆಗುವೆ ಅದ್ರಲ್ಲಿ ನೋಡಿ. ಇಂಥ ಟೈಮಲ್ಲಿ ಒಳ್ಳೆ ಟೈಮಲ್ಲಿ ಕೇಳದೆ ನೀನು, ಈ ಮಳೆ ಕೈ ಕೊಟ್ಟೈತಲ್ಲಪ್ಪ, ಇಂಥ ಟೈಮಲ್ಲಿ ಎರಡ್ ಸರಿ ಮೂರ್ ಸರಿ ಹರ್ತೆ ಹೊಡೆದ್ಬಿಡ್ಬೇಕು. ಯಾಕೆ ಅಂತ ಅಂದ್ರೆ ಈಗ ಏನಾಗ್ಬಿಟ್ಟೈತೆ ಅಂತ ಅಂದ್ರೆ ಶಂಕರಣ, ಒಂದು ಕಳೆ ಎಲ್ಲ ಹೋಯ್ತದೆ ಆಯ್ತಾ. ಎರಡನೇದಾಗಿ ಈ ಸ್ವಲ್ಪ ಅವಾಗ ಅವಾಗ ಅಂತರ್ಬೇಸಾಯ ಮಾಡ್ತಾ ಇರ್ಬೇಕು ಅಂತ ಯಾಕೆ ಹೇಳ್ತಾರೆ ಅಂತ ಅಂದ್ರೆ, ತೇವಾಂಶ ಮಣ್ಣಲ್ಲೇ ಉಳ್ಕತ್ತದೆ ಅಂತರ್ಬೇಸಾಯ ಮಾಡ್ತಾ ಇದ್ರೆ. ಯಾಕೆ ಅಂತ ಅಂದ್ರೆ ಈ ಮಣ್ಣಿನ ಒಳಗಡೆ ತೇವಾಂಶ ಇರ್ತದಲ್ಲ, ಈ ತೇವಾಂಶ ಗೊತ್ತಲ್ಲ ನಿಂಗೆ, ಬಿಸಿಲಾದಂಗೆ ಬಿಸಿಲಾದಂಗೆ ಅದು ನೀರು ಆವಿ ಆಯ್ತದೆ. ಅದು ಹೆಂಗ ಆವಿ ಆಯ್ತದೆ ಅಂತ ಅಂತ ಅಂದ್ರೆ ನೇರವಾಗಿ ಆಗ್ಬಿಡುತ್ತೆ, ನೇರವಾಗಿ ನಮಗೆ ಕಾಣೋದಿಲ್ಲ, ಕಣ್ಣಿಗೆ ಕಾಣೋದಿಲ್ಲ. ಅವು ಸಣ್ಣ ರಂಧ್ರಗಳ ಮೂಲಕ ಮೇಲ್ಕ ಆವಿ ಆಯ್ತಿರ್ತದೆ. ನೀನ್ ಯಾವಾಗ ಅರ್ಥ ಹೇಳ್ಬಿಡ್ತೀಯ ಮಣ್ಣೊಂಚೂರು ಡಿಸ್ಟರ್ಬ್ ಮಾಡ್ದಂಗ ಆಯ್ತದ, ಅವಾಗ ತೇವಾಂಶ ಅಲ್ಲೇ ಉಳ್ಕೊಬಿಡ್ತದೆ. ನಾನೇನಂತಂದೆ ಗೊತ್ತಾ, ಈಗ ಮಣ್ಣನ್ನ ಅರವಿದ್ರೆ ಕೆಳಗಿದ್ದ ಮಣ್ಣು ಮೇಲೆ ಬರ್ತದ, ಅಂದ್ರೆ ಒಣ ಮಣ್ಣು ಮೇಲಿದ್ದು ಕೆಳಕ್ ಹೋಯ್ತದೆ, ಹಸಿ ಮಣ್ಣು ಮ್ಯಾಕ್ ಬರ್ತದೆ. ಹಸಿ ಮಣ್ಣಲ್ಲಿ ಇದ್ದಿದ್ ನೀರೆಲ್ಲ ಮ್ಯಾಕ್ ಹೋಯ್ತದಲ್ಲ, ಅದ್ರ ಬದಲು ನಾನು ಅರ್ಥನೆ ಹೊಡೆದ ಹೋದ್ರೆ ಅಂತ ಅನ್ಕಂದಿದ್ದೆ. ಇಲ್ಲ ಇಲ್ಲ, ಈಗ ಕರೆಕ್ಟ್ ಆಗಿ ಅದು ಹೆಂಗೆ ಅಂತ ಅಂದ್ರೆ ಈ ರಂಧ್ರಗಳಾಗ್ಬಿಟ್ಟಿರ್ತವೆ ಬಿಸಿಲಿಗೆ, ರಂಧ್ರಗಳಾಗಿ ಆ ಮೂಲಕ ಮೇಲಕ್ ಹೋಗೋದು ನೀರಲ್ಲವ, ಆವಿಯಾಗಿ ಆವಿಯಾಗಿ ಹೋಯ್ತದೆ. ನಾನು ಇಷ್ಟಿನ ಏನಕಂದಿದೆ ಗೊತ್ತಾ, ನೇರವಾಗಿ ಸೂರ್ಯನ ಬಿಸಿಲು ಬೀಳ್ತದಲ್ಲ, ಮೇಲ್ಗಡೆ ಮಣ್ಣೆಲ್ಲ ಒಣಗ್ತದಲ್ಲ, ಈಗ ಅರ್ಥ ಹೊಡೆದ್ರೆ ಮೇಲ್ಗಡೆ ಕೆಳಕ್ ಹೋಯ್ತದೆ, ಕೆಳಗಡೆ ಮ್ಯಾಕ್ ಬರ್ತದೆ. ಈಗ ಹಸಿ ಮಣ್ಣು ಮ್ಯಾಕ್ ಬಂದ್ರೆ ಏನಿರ್ತದೆ, ಮತ್ತೆ ಸೂರ್ಯನ ಬಿಸಿಲು ಬೀಳ್ತದೆ, ಮಣ್ಣೆಲ್ಲ ಆಗಿ ಹೋಯ್ತದೆ. ಅಂದ್ರೆ ತಪ್ಪು ಅಂತ ಅಲ್ಲ, ಮೇಲ್ಗಡೆ ಒಂದ್ ಸ್ವಲ್ಪ ಪಸೆ ಆರ್ಬಹುದು, ಇನ್ನು ಕೆಳಗಿರ್ತದಲ್ಲ ಅದರಿಂದ ಕೆಳಗಡೆ ಇರ್ತದಲ್ಲ, ಅದೆಲ್ಲವ ಆವಿಯಾಗಿ ಹೋಗೋದು ತಪ್ಪುತ್ತದೆ. ಅದಕ್ಕೋಸ್ಕರ ಈ ಅಂತರ್ಬೇಸಾಯ ಅಥವಾ ಹರ್ತೆ ಅಂತ ಹೇಳಿ ಅಂತಾರಲ್ಲ, ಇದು ಬಾರಿ ಇಂಪಾರ್ಟೆಂಟ್. ಅವಾಗ ಹೊಡಿತಿರ್ಬೇಕು ನೋಡಿ. ಈ ಟೈಮಲ್ಲಿ ಅಂತವೆ ನೀನ್ ಇನ್ನೆರಡು ಹರ್ತೆ ಕೊಡು, ನಾಲ್ಕು ದಿವಸಕ್ಕೆ ಒಂದೊಂದ್ಸರಿ ಹರ್ತೆ ಕೊಡು ಆಯ್ತಾ. ಹರ್ತೆ ಕೊಟ್ರೆ ಇನ್ನು ತೇವಾಂಶ ಹಂಗೆ ಇರ್ತದೆ. ಹಂಗಾರೆ ನಾಳೆ ಕಟ್ತೀನಿ, ಆರ ನಾಳೆ ಕಟ್ಟು, ನಾನು ಬರ್ತೀನಿ ಬೇಕಾದ್ರೆ ಜೋಡಿ ಗುಂಟೆ ಕಟ್ಟೇ. ಮತ್ತೆ ಬಹಳ ಒಳ್ಳೇದ, ಬೇಗ ಕೆಲಸ ಮುಗಿತದೆ. ನಾವಿನ್ ಮಳೆಗಾಲದಲ್ಲಿ ಇಲ್ಲ, ಇದು ಒಂಥರ ಬೇಸಿಗೆ ಕಾಲದಂಗೆ ಆಗೈತಲ್ಲ, ಬೇಗ ಕೆಲಸ ಮುಗಿಸ್ ಮನೆಗೆ ಬರ್ಬೋದು. ಅಣ್ಣಯ್ಯ ನೀ ಹೇಳ್ದಂಗೆ ಈಗ ಅರ್ತೆಗೆ ಒಳ್ಳೆ ಸಮಯ, ಯಾಕೆಂದ್ರೆ ತೀರಾ ಜೋರಾಗಿ ಮಳೆ ಬರ್ತಿಲ್ಲ ನೋಡು. ತೀರತ್ತೆ ಆವಾದ್ರೆ ಅರ್ತೆ ಹೊಡೆಯಕ್ ಆಗಲ್ಲ, ಅದ ಒಂದೇ ಸಮನೆ ಒಂಚೂರ್ ಚೂರ್ ಬಂದ್ ಬಂದ್ ಹೋಗ್ತೈತೆ. ಅರ್ತೆ ಹೊಡೆಯಕ್ ನೋಡು ಸೂಕ್ತವಾದ ಸಮಯ ಅಂದ್ರೆ ಇದು. ನೀವಿಬ್ರು ಅರ್ತೆ ಹೊಡೀರಿ, ನಾ ಬೇಕಾದ್ರೆ ಟೀನ ಕಾಫಿನ ತಂದು ಕೊಡ್ತೀನಿ. ಯಾಕೆ ಊಟ ತಿಂಡಿ ತಂದು ಕೊಡೋರು ಯಾರು? ಅದ್ನ ತರನಂತ ಬಿಡಪ್ಪ ನೀ. ಅದು ಒಂದು ಶಂಕರಣ. ಆಮೇಲೆ ನೋಡು, ನೀನು ಒಳ್ಳೆ ಟೈಮಲ್ಲಿ ಎಲ್ಲ ನೆನಪು ಮಾಡ್ತೀನಿ ನೀನು, ಅದಕ್ಕೆ ನೀನು ಶಂಕರಣ ಅಂತ ಅಂತ ಅನ್ನೋದು. ಈಗ ನೋಡು, ಮಳೆ ಕೈ ಕೊಡ್ತಾ ಕೈ ಕೊಡ್ತು ಅಂತ ನಮಗೆ ಬೇಕಾಗಿರೋಷ್ಟು ಬತ್ತ ಇಲ್ಲ, ಎಲ್ಲೆಲ್ಲ ಎತ್ತಕ ಹೋಯ್ತದ ಅಲ್ಲೆಲ್ಲ ಬಂತು ಅಂತ ಅಂತ ಅಂತಾರೆ. ಇಲ್ಲಿ ನೋಡು ಹಾಸನದಲ್ಲಿ ಹೆಂಗಾಗೈತೆ ಅಂತ ಅಂತ ಅಂದ್ರೆ, ಇಲ್ಲಿ ಸಾಲ್ಗಾಮೆತ್ತ ಮಳೆ ಆಗಿರ್ತದೆ, ಹಾಸನ ಸಿಟಿಲಿ ಮಳೆ ಆಗಿರೋದಿಲ್ಲ. ನಿಜ ಬಿಡು, ಇದು ಸ್ಟೇಡಿಯಂ ತವಾಗಿರ್ತದೆ, ಆಕಾಶವಾಣಿತವಾಗಿರತ್ತಲ್ಲ. ಎಷ್ಟು ಸತಿ ಹೇಳ್ತೀಯ, ನಾನು ಇಲ್ಲಿ ಛತ್ರಿ ಇಟ್ಕೊಂಡು ದೋಡಾಂದೋಡ ಓಡೋಗೋದು, ಅಲ್ಲಿ ನೋಡಿದ್ರೆ ಮಳೆನೇ ಇಲ್ಲ. ನಾನು ಮೊನ್ನೆ ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ನ ಶಂಕರಣ, ಈ ನನಗೆ ಏನಾಯ್ತು ಅಂತ ಅಂದ್ರೆ ಇರಕ್ಕಾಗ್ದೇ ಹೋಗ್ಬಿಟ್ಟೆ ಊರಲ್ಲಿ. ಯಾಕೆ ಅಂತ ಅಂದ್ರೆ ಮೋಡ, ಈ ಹೊಗೆ ಬಂದಂಗೆ ಮಳೆ ಬರ್ತದೆ, ಅಲ್ಲಿ ಹೊರಡಿಕ್ ಹೋದ್ರೆ ಒಳ್ಳೆ ತಲೆ ನೆನೆಸ್ತದೆ, ತಲೆ ನೆನೆದ್ರೆ ಮತ್ತೆ ಶೀತ ಆಗೋದು, ಜ್ವರ ಬರೋದು, ಇದ್ಯಾಕೆ ಬೇಕು ಅಂತ ಅಂತ ಅನ್ಕೊಂಡು ನೋಡೋಣ ಎಲ್ಲರೂ ಹೋಗಿ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೋದೆ. ಈ ಬರೀ ಮಸ್ಲೆ ಹೊಸಳೆ ಐತಲ್ಲ, ಅಲ್ಲಿಂದ ಮುಂದಕ್ಕೆ ತಗೊಳಪ್ಪ, ಎಂತ ಬಿಸಿಲು ಅಂತೀಯ? ಮಳೆ ಅಂತಿದ್ದೆ ನೋಡು, ಬಿಸಿಲು ಒಳ್ಳೆ ಬಿಸಿಲು. ಅಲ್ಲೇ ಬಸ್ನಿಂದ ಇಳಿದು ಬಿಟ್ಟು ನಾನು ಒಂದ್ ಟೀ ಕುಡ್ಕೊಂಡು ಮೈಯಲ್ಲೇ ಚೆನ್ನಾಗಿ ಕಾಯಿಸ್ಕೊಂಡೆ. 15 ದಿವಸ ಆಗಿತ್ತಲ್ಲ ಬಿಸಿಲು ಕಂಡು. ಮೈಯೆಲ್ಲ ಕಾಯಿಸ್ಕೊಂಡು ಆಮೇಲೆ ನರಸಪುರಕ್ ಹೋಗಿ ಅಲ್ಲಾರು ನಮ್ ನೆಂಟರ್ ನೋಡಿದೆ ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಕತೆ ಆಡ್ಸ್ಕೊಂಡು ಬಿಸಿಲು ಒಳ್ಳೆ ಬಿಸಿಲು ನನ್ ಕತೆ ಕೇಳಿದ್ರೆ ನೀನ್ ಇನ್ನೊಂದ್ ಎಷ್ಟು ನಕ್ಕಿ ಏನೋ ಏನ್ ಮಳೆ ಬರ್ತಿಲ್ಲ ಸುಮ್ನೆ ಹಿಂಗ್ ಆಡ್ತೈತೆ ಅಂದ್ಬಿಟ್ಟು ಹಪ್ಪಳ ಸೆಂಡ್ಗೆ ಎರಡನ್ನು ಮಾಡಕ್ ಹಾಕಿನ ಮಾಡ್ಬಿಟ್ಟು ಒಣ ಹಾಕಿನ ಒಂದ್ಸತಿ ಮ್ಯಾಕ್ ಹಾಕ್ತೀನಿ ಒಂದ್ಸತಿ ಕೆಳಕ್ ಹಾಕ್ತೀನಿ ಅದ್ ಏನ್ ಕತೆ ಆಗ್ತಾವೋ ಗೊತ್ತಿಲ್ಲ. ನೀನು ಮಾರ್ಚ್ ಏಪ್ರಿಲ್ ಅಲ್ಲಿ ಮಾಡ್ಕೊಳ್ಳೋಳು ಎಂಡಿಂಗ್ ಜುಲೈ ಅಲ್ಲಿ ಮಾಡ್ಕಕ್ ಹೋದಿದ್ಯಲ್ಲ ಏನಾಯ್ತು ಗೊತ್ತಾ ಅಣ್ಣಯ್ಯ ಏ ಇರ್ಲಿ ಬಿಡೋ ಸ್ವಲ್ಪ ಅಲ್ವಾ ತುಂಬಾ ಮಾಡ್ಕೊಳಕ್ ಆಗಲ್ಲ ಒಸಿ ಒಂದಿಷ್ಟಿಷ್ಟು ಒಂದೊಂದ್ ಸೇರ್ದ್ ಮಾಡ್ಕೊಳಣ ಅನ್ಬಿಟ್ಟು ಒಂಚೂರು ಬಿಸಿಲು ಬಂತು ಅಂತ ಹಾಕ್ದೆ ಅವತ್ತಿಂದ ಬಿಸಿಲು ಆಟ ಆಡಿಸ್ತಿದ್ದೆ ಅಂದ್ರೆ ಯಾಕೆ ಹೇಳ್ತಿರೋದಲ್ಲ. ನೀನು ಈಗ ಸ್ವಲ್ಪ ಹೊತ್ನಾಗ ಅಂದೆ ಅನ್ನತಕ್ಕ ಇದು ಅರ್ಥ ಒಳ್ಳೆ ಟೈಮು ಮಳೆ ಜೋರಾಗ್ ಬತ್ತಿಲ್ಲ ಸಿಬ್ರನಂಗ್ ಬತ್ತೈತೆ ಅಂತವ ಈ ಸಿಬ್ರು ಮಳೆನಾಗ ನೀನು ಹಪ್ಪಳ ಸಂಡಿಗೆ ಮಾಡಿದೆ ಅಂತಂದ್ರೆ ನಿನ್ ಯೋಚನೆ ಹೆಂಗೈತೆ ಅಂತ ಹೇಳ್ಬೇಕು. ಏನಾಯ್ತು ಗೊತ್ತಾ ಹುಡುಗರು ಬಿಡ್ಬೇಕಲ್ಲ ಖಾಲಿ ಆಗ್ಬಿಟ್ಟಿತ್ತು ದಿನಾಲು ಕರ್ಕೊಂಡ್ ಚಳಿ ಚಳಿ ಅಂತ ತಿಂದ್ರೆ ಇನ್ನೇನಾಗುತ್ತೆ ಬಿಡು ಒಸಿ ಮಾಡೋಣ ಅನ್ಕೊಂಡು ಹಾಕಿದ್ರೆ ಅದೇನು ಎಲ್ಲ ಹಪ್ಪಳ ಹೋಗಿ ಸಂಡಿಗೆ ಆಗೋವೀಗ ಹಿಂಗಿದ್ಬಿಟ್ರೆ ಏನ್ ಹಗಲು ರಾತ್ರಿ ಬೇಕು ಅಂತ ಅನ್ಸುತ್ತೆ ಶಂಕರಣ್ಣ. ಆಮೇಲೆ ಇನ್ನೊಂದೇನಾಯ್ತದೆ ಗೊತ್ತಾ ಈ ವಾತಾವರಣ ಈಗ ಹೆಂಗಾಗೈತೆ ಅಂತಂದ್ರೆ ನೋಡಪ್ಪ ಸಾಮಾನ್ಯವಾಗಿ ಸೆಪ್ಟೆಂಬರ್ ಗೆಲ್ಲ ಮಳೆ ನಿಲ್ಲೋದು ನೆಕ್ಸ್ಟ್ ಏನಾಯ್ತದ ಗೊತ್ತಾ ನವೆಂಬರ್ ಡಿಸೆಂಬರ್ ಗಂಟ ಬತ್ತನೆ ಮಳೆನ ಮೊದಲನೇ ಅಂತಂದ್ವಿ ಅದಕ್ಕೊಂದು ಕಾಲ ಇತ್ತು ಈ ಕಳೆದ ವರ್ಷ ಆಚೆ ವರ್ಷ ಏನಂದ್ವಿ ಮಳೆನೇ ನಿಲ್ಲಿಲ್ಲ ವರ್ಷ ಪೂರ್ತಿ ಮಳೆಗಾಲ ಅಂತ ಅನ್ಕಂದ್ವಿ. ಏನ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಎಲ್ಲ ಕೊಟ್ಟು ಕೆಡುತ್ತಲ್ಲ ಅಲ್ವಾ ಆಮೇಲೆ ಜನವರಿ ಫೆಬ್ರವರಿ ಸ್ವಲ್ಪ ಹಂಗಿಂಗು ಅಂತ ತಣ್ಣಗಾಯ್ತು ಮತ್ ಮಾರ್ಚ್ ಇಲ್ಲಿ ಚೆನ್ನಾಗಿ ಬಂತು ಆಹಾ ಮಳೆ ಆಯ್ತು ಮುಂಗಾರಿಗೆ ಸಿಗ್ತದ ಅಂತ ಅನ್ಕಂದ್ರೆ ನೋಡಿದ್ರೆ ಈಗ ಇದ್ದಕ್ಕಿದ್ದಂಗೆ ಹೆಂಗ ಹೊತ್ತಲಾಗಿ ಒಂದಷ್ಟು ಜೋಳ ಗಿಳ ಹಾಕಂದಿದ್ದು ಆಯ್ತಾ ನೆಕ್ಸ್ಟ್ ಏನಾದ್ರೆ ಬೆಳೆ ಮಾಡೋಣ ಅಂತ ರೆಡಿ ಮಾಡ್ಕತ್ತಾ ಇದ್ದು ಕೈ ಕೊಟ್ಬಿಡ್ತಲ್ಲಪ್ಪ. ಹೌದು ಈ ಟೈಮಿಗೆ ಅನುಕೂಲ ಆಗಂಗೆ ನೀನು ಕಳ್ಸಲ ಹೇಳಿದೆ ಅಣ್ಣಯ್ಯ ಈಗೇನೋ ಇದು ನೆನ್ನೆಗೆ ಮುಗ್ದೋಯ್ತು ಕೆಲವೊಂದ್ ಬೆಳೆಗೆ ಲಾಸ್ಟ್ ಡೇಟ್ ವಿಮೆ ಕಟ್ಟಕ್ಕೆ ಹಂಗಂಗೆ ಅಂತ ಹೇಳಿದ್ದೆ ಮತ್ತೆ ಯಾವ್ದಾದ್ರು ಬೆಳೆಗಳಿಗೆ ಏನಾದ್ರು ಕಟ್ಟಕ್ಕೆ ಏನಾದ್ರು ಈ ತಿಂಗಳು ಅಂದ್ರೆ ಈ ಜುಲೈ ತಿಂಗಳಲ್ಲಿ ಆಗಸ್ಟ್ ತಿಂಗಳಿಂದ ಟೈಮ್ ಐತೆ ಹೇಳಪ್ಪ. ನೋಡಿ ಇದೇ ಒಳ್ಳೆ ಟೈಮ್ ಶಂಕರಣ್ಣ ಈಗ ಯಾಕೆ ಅಂತ ಅಂದ್ರೆ ಈಗ ಬಿತ್ತನೆ ಜಾಸ್ತಿ ಆಗೋದು ಇದೇ ಟೈಮ್ ಅಲ್ಲಿ ತಾನೆ. ಹೌದು ಅವಾಗೆಲ್ಲ ಬರೀ ಒಂದಿಷ್ಟು ಆಲೂಗಡ್ಡೆ ಜೋಳ ಅವಯವು ಅಂತ ಹಾಕೊಂಡು ಯಾವ್ದು ಚೆನ್ನಾಗಿ ಮಳೆ ಬಂತು ಅಂತ ಅನ್ಕೊಂಡು ಆಮೇಲೆ ನೋಡು ಈ ವರ್ಷ ಅಂತವೆ ಈ ವಾತಾವರಣ ನೋಡಿದ್ರೆ ವಿಮೆ ಮಾಡಿಸ್ಲೇಬೇಕು ಹಂಗಂತೀಯ. ಈಗ ನೋಡ್ತಾ ಇದೆಯಲ್ಲ ಕಣ್ಣರೇ ಕಣ್ಣ ಮುಚ್ಚಲ ಆಟ ಆಡ್ತೈತೆ ಮುಚ್ಚಲ ಜೊತೆಗೆ ಹಾಕದ್ ಹಾಕ್ಬಿಟ್ಟಿದೀವ ಈಗ ನೀ ಕಣಂಗಯ್ಯ ಕೈಯಲ್ಲಿ ದುಡ್ಡಿಲ್ದೆ ಮನೇಲಿ ಒಡವೆ ತಗೊಂಡು ಮಡಗಿದ್ದು ಅಲ್ದೆಯ ಅಲ್ದೆ ಕೈ ಸಾಲ ಬೇರೆ ಮಾಡ್ಬಿಟ್ಟು ಹಾಕಿದೀನಿ ಕಣಪ್ಪ. ನಾನ್ ಸಂಘದಲ್ಲಿ ಎಷ್ಟು ಲೋನ್ ತೆಗ್ದಿಂಗ್ ಗೊತ್ತಣ್ಣಯ್ಯ ಅಲ್ಲ ನಿನ್ಗೆ ಯಾಕಲ್ಲ ಪಾಟಿ ನೀನು ಮೀನಾಗ ಸರಿಯಾಗಿ ದುಡ್ಡು ಮಡಗ್ದವ್ರು ನೀವ್ ಏನನ್ಕಂಡಿ ಅಣ್ಣಯ್ಯ ನಮ್ಮ ಸಂಘದಲ್ಲಿ ನೋಡ್ಬಾ ಎಷ್ಟಿದಾವೆ ಅಂತ ಅಂದ್ರೆ ಕಾಟಾಚಾರ ತೆಗ್ದಿರೋದು ಮೇಲ್ನೋಟಕ್ಕೆ ಇರ್ತಾವಲ್ಲ ಅಣ್ಣಯ್ಯ ಕಷ್ಟ ಸುಖ ಮಕ್ಳು ಮರಿ. ಈಗ ನೀನು ಏನಾರು ಬೆಳಿ ಏನಾರು ಬಿಡು ಶಂಕರಣ್ಣ ಈ ವಿಮೆ ಅಂತ ಮಾಡಿಸ್ಲೇಬೇಕು ಹಂಗಂತೀಯ. ಸಾಲ ಮಾಡಿದ್ರೆ ಪರವಾಗಿಲ್ಲ ಯಾಕೆ ಅಂತ ಅಂದ್ರೆ ಟೈಮ್ ಹಂಗೈತಲ್ಲ ನೀನ್ ಹೇಳ್ದಂಗೆ ನೋಡು ಜೋಳ ಹಾಕ್ಬಿಟ್ಟಿದಿನ ಆಯ್ತಾ ಅದು ನಾಕೆಲೆ ಹೆಂಗೋ ಕಲ್ದ್ಬಾರ್ದು ಆಚೆವಾರ್ದ ಮಳೆಗೆ ಒಂಚೂರು ಹಸಿರು ಕಂಡ ಮತ್ ಮುಂದಕ್ಕೂ ಹಿಂಗೆ ಕೈ ಕೊಟ್ಬಿಟ್ರೆ ಗತಿ ಏನಪ್ಪ. ಕರೆಕ್ಟ್ ಅದು ಏನೇನೈತೆ ಹೇಳಿ ನೋಡ ಈಗ ಅದು ಹೆಸರಿಂದ ಒಂದು ಮುಗ್ದ್ಬಿಡ್ತು ಹೆಸರು ಕಳಾಕದು ಗದ್ದಿಗೆ ಹೆಚ್ಚಕೊಳ್ಳೋದಲ್ವಾ ಅದು ಜೂನ್ 15ಕ್ಕೆ ಮುಗ್ದೋಗ್ಬಿಡ್ತು. ಅದ್ ಬಿಟ್ಟು ಈಗ ನೋಡು ಈಗ ನೀನ್ ರಾಗಿ ಹಾಕದಾದ್ರೆ ಅದ್ ಮಳೆನಾರ ಹಾಕು ನೀನು ನೀರಾವರಿಗಾರ ಹಾಕು ಆಗಸ್ಟ್ 16ನೇ ತಾರೀಕು ಲಾಸ್ಟ್ ಡೇಟ್ ಐತೆ. ಮುಂದಿನ ತಿಂಗಳ 16ವರೆಗೂ ಐತಲ್ಲ ಬಿಡು. ಮುಂದಿನ ತಿಂಗಳು ಆಗಸ್ಟ್ ತಿಂಗಳವರೆಗೂ ಅದಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಬರ್ತದಲ್ಲ ಅದ್ರ ಮಾರನೇ ದಿವಸಕ್ಕೂ ಇನ್ನೂ ಟೈಮ್ ಇರ್ತದೆ. ಅದು ರಾಗಿಗೆ ರಾಗಿಗೆ ಮತ್ತೆ ಭತ್ತಕ್ಕೆ ಭತ್ತಕ್ಕೆ ಅಂದ್ರೆ ನೀನ್ ನೀರಾವರಿ ಹಾಕದಾದ್ರೆ ಭತ್ತ ಆಗಸ್ಟ್ 16ವರೆಗೂ ಟೈಮ್ ಐತೆ. ನೀನೇನಾದ್ರೂ ಮಳೆ ಆಶ್ರಯದಲ್ಲಿ ಹಾಕ್ತೀನಿ ಅಂತ ಅಂದ್ರೆ ಈ ತಿಂಗಳು ಜುಲೈ 31ಕ್ಕೆ ಲಾಸ್ಟ್ ಡೇಟ್. ಅಂದ್ರೆ ಇನ್ನು ಈ 31ರವರೆಗೆ ಮಳೆಗೆ ಅಥವಾ ನಾನೇನಾದ್ರು ನನ್ನ ಹತ್ರ ನೀರ್ ಐತೆ ಅಂತ ಏನಾದ್ರೂ ಇಟ್ಕಂದ್ರೆ ಆಲೆ ನೀರ್ ಬಿಡ್ತಾರಲ್ಲಪ್ಪ ಅದ್ರಲ್ಲಿ ನಾನು ಹಾಕ್ತೀನಿ ಅಂತ ಅಂದ್ರೆ ಆಗಸ್ಟ್ 16ವರೆಗೂ ಟೈಮ್ ಐತೆ ಆಯ್ತಾ. ಆಮೇಲೆ ನಾನು ಆಗ್ಲೇ ಹೇಳ್ದಂಗೆ ಈ ಹೆಸರಿಗೆ ಮುಗ್ದೋಗ್ಬಿಡ್ತು ಜೂನ್ 15ಕ್ಕೆ ಮುಗ್ದೋಯ್ತು ಅದ್ರ ಬಗ್ಗೆ ಮುಗ್ದೋಗಿರೋದ್ರ ಬಗ್ಗೆ ನಾನೇ ಏನಾಗ್ಬೇಕು ಅದನ್ನ ಹೇಳಿ. ಈಗ ಉದ್ದು ಎಳ್ಳು ಈ ನೆಲಗಡ್ಲೆ ಅಲಸಂದೆ ಹತ್ತಿ ಟೊಮೆಟೊ ಆಲೂಗಡ್ಡೆ ಇವಕ್ಕೆಲ್ಲವ ಜುಲೈ 15ರವರೆಗೂ ಟೈಮ್ ಐತೆ. ಈ ತಿಂಗಳ 15ರವರೆಗೂ ಎರಡೇ ವಾರ ಇರೋದು ಎರಡು ವಾರ ಬೇಕಾದಷ್ಟು ಆಯ್ತು ಶಂಕರಣ್ಣ. ಗಳಿಗೆ ಏನೇನೋ ಮಾಡ್ತಾರೆ ಹಂಗಲ್ಲ ಏನಲ್ಲ ಏನ್ ಹೊಂದಿಸ್ಕೊಂಡ್ ತಗೊಂಡು ಕೊಡ್ಬೇಕು ಅವೆಲ್ಲ ಯೋಚನೆ ಮಾಡ್ಬೇಡವಾ ಅವೆಲ್ಲ ಏನ್ ನೀನ್ ಅದ್ರ ಬಗ್ಗೆ ತುಂಬಾ ತಲೆ ಕೆಸ್ಕೊಳಕ್ ಹೋಗ್ಬೇಡ. ಈಗ ನೋಡು ನಮಗೆ ವಿಮೆ ಕಂತು ಅಂತೇಳಿ ಏನ್ ಕೊಡ್ತಾರಲ್ಲ ಅದರಲ್ಲಿ ಬರೀ 2% ನಾವು ಕಟ್ಟೋದು ಇನ್ನ ಉಳಿದ 98% ಸರ್ಕಾರವೇ ಕಟ್ಕೊತದೆ. ಅಲ್ಲ ಸರಿ 2% ಸರಿ. ಈಗ ನಾನ್ ಹೇಳದೇನು ಅಂತಂದ್ರೆ, ಈಗ ನಾನು ನೇರವಾಗಿ ಬ್ಯಾಂಕಿಗೆ ಹೋಗ್ಬಿಟ್ಟು ನಾನು ಬೆಳೆ ವಿಮೆ ಕಟ್ತೀನಿ ಅಂದ್ರೆ ಕಟ್ಟಿಸ್ಕೋತಾರ? ಕಟ್ಬೋದು ಅಂತ ಅಂದ್ರೆ ಅದೇ ಒಂದಷ್ಟು ಇರ್ತಾವಲ್ಲಪ್ಪ, ನಿಂದ ಆಧಾರ್ ನಂಬರ್, ಈ ಬ್ಯಾಂಕ್ ಪಾಸ್ ಪುಸ್ತಕ, ಖಾತೆ ಪುಸ್ತಕ, ಕಂದಾಯ ರಶೀದಿ, ಪಾಣಿ, ಇವು ತಗೊಂಡೋದ್ರೆ ಆಯ್ತು. ತಗೊಂಡೋಗ್ಬಿಟ್ಟು ಇಂಥ ಬೆಳೆ ಹಾಕ್ತೀನಿ ಸ್ವಾಮಿ ನಾನು ಅಂತ ಅಂದ್ರೆ, ಅದಕ್ಕೆ ಎಷ್ಟು ಅವರು ಗೌರ್ಮೆಂಟ್ ನವರು ಫಿಕ್ಸ್ ಮಾಡಿರ್ತಾರ ಅಷ್ಟು ದುಡ್ಡ ಕಟ್ಸ್ಕೊತಾರೆ. ಆಮೇಲೆ ನನಗೆ ಕನ್ಫ್ಯೂಸನ್ ಆಯ್ತೈತೆ, ಈಗ ಯಾವ ಬೆಳೆಗೆ ಈ ತಿಂಗಳು 15 ತಾರೀಕಿಗೆ ಲಾಸ್ಟ್ ಡೇಟ್ ಅಂತ ಇನ್ನೊಂದ್ಸಲ ಹೇಳೋ ನೋಡು. ಈ ತಿಂಗಳು 15 ತಾರೀಕು, ಜುಲೈ 15 ತಾರೀಕು ಉದ್ದು, ಎಳ್ಳು, ನೆಲಗಡಲೆ, ಅಲಸಂದೆ, ಹತ್ತಿ, ಟೊಮೊಟೊ, ಆಲೂಗಡ್ಡೆ. ಓ, ಆಲೂಗಡ್ಡೆ ಹೋಯ್ತಾ? ಆಲೂಗಡ್ಡೆ ಹೋಯ್ತು ಅಲ್ಲಿವರೆಗೂ, ಜುಲೈ 15ರವರೆಗೂ ಲಾಸ್ಟ್ ಡೇಟ್ ಐತೆ, ಅಲ್ಲಿವರೆಗೂ ಕಟ್ಕೋಬಹುದು. ಸರಿ, ಜುಲೈ 31ರವರೆಗೂ ಅದು ಕೆಲವು ಬೆಳೆಗಳಿಗೆ ಮಾಡವ್ರೆ. ಈ ಸೂರ್ಯಕಾಂತಿ, ತೊಗರಿ, ಸಾವೆ, ಜೋಳ, ಮೆಕ್ಕೆಜೋಳ, ಇದಕ್ಕೆಲ್ಲವ ಜುಲೈ 31ರವರೆಗೂ ಟೈಮ್ ಐತೆ. ಓ, ಪರವಾಗಿಲ್ಲ. ಈಗ ಜೋಳ ಪಳ ಎಲ್ಲ ಹಾಕಳದಾರೆ ಈ ತಿಂಗಳು ಕೊನೆವರೆಗೂ ನಾವು ವಿಮೆ ಕಟ್ಕೋಬಹುದು. ಕಟ್ಕೋಬಹುದು, ಕಟ್ಕೋಬಹುದು. ಈಗ ಎಷ್ಟೆಷ್ಟು ಕಟ್ಬೇಕು ಅಂತ ಯಾರು ಹೇಳ್ಬೇಕು ನಿಂಗೆ? ಅಲ್ಲ, ಈಗ ನನಗೆ ಅದೇ ಆಗ ಫಸ್ಟ್ ನಾಗ್ ಕೇಳಿತ್ತು, ಬ್ಯಾಂಕಿಗೆ ಏನ್ ದಾಖಲಾತಿ ಕೊಡಬೇಕು ಅನ್ನೋ ಮತ್ತಿಗೆ ಸಾಮಾನ್ಯವಾಗಿ ನಾವೆಲ್ಲವ ಈಗ ಆಧಾರ್ ಕಾರ್ಡ್ ಒಂದೇ, ಪಾಸ್ಬುಕ್ ಅಂತಂದೆ, ಪಾಣಿ, ಅವನ್ನೆಲ್ಲ ಕೊಡಬೇಕು. ಮತ್ತೆ ಕಂದಾಯದ ರಸೀದ್ ಬೇರೆ ಕೊಡ್ಬೇಕು ಅಂತಂತೆ. ನಿನ್ ತಗೊಂಡೋಗೋ ಇದೆಯಾ ಜಮೀನು ಅನ್ನೋದಕ್ಕೆ ಅಂದ್ರೆ ಎರಡ್ ಮೂರ್ ಹೇಳಿರ್ತಾರ ಅವ್ರು. ಯಾಕಂದ್ರೆ ಒಂದ್ರಲ್ಲಿ ಮಿಸ್ ಆದ್ರೆ ಒಂದ್ರಲ್ಲಿ ಅಂತ ಅನ್ಕೊಂಡು ಅದ್ ತಗೊಂಡೋಗ್ಬಿಟ್ಟು ಕಟ್ಟಿದ್ರೆ ಆಯ್ತು. ಪ್ರತಿ ಎಕರೆಗೆ ಭತ್ತ ನೀರಾವರಿ ಆದ್ರೆ 688 ರೂಪಾಯಿ, ಮಳೆ ಆಶ್ರಯದಲ್ಲಾದ್ರೆ 440 ರೂಪಾಯಿ ಭತ್ತಕ್ಕೆ. ಮುಸ್ಕಿನ್ ಜೋಳ ನೀರಾವರಿ ಆಶ್ರಯದಲ್ಲಾದ್ರೆ 472 ರೂಪಾಯಿ, ಮಳೆ ಆಶ್ರಯದಲ್ಲಾದ್ರೆ 400 ರೂಪಾಯಿ. ಜೋಳ ಮಳೆ ಆಶ್ರಯದಲ್ಲಾದ್ರೆ 272 ರೂಪಾಯಿ ಕಟ್ಬೇಕು, ಆಯ್ತಾ? ರಾಗಿ ಮಳೆ ಆಶ್ರಯದಲ್ಲಾದ್ರೆ 304 ರೂಪಾಯಿ, ನೀರಾವರಿ ಆದ್ರೆ 368 ರೂಪಾಯಿ, ಸಾವೆಗೆ 216 ರೂಪಾಯಿ, ಉದ್ದು ಅದಕ್ಕೆ 224 ರೂಪಾಯಿ, ಆಯ್ತಾ? ತೊಗರಿ 336 ರೂಪಾಯಿ, ಹುರುಳಿ 144 ರೂಪಾಯಿ, ಸೂರ್ಯಕಾಂತಿ 280 ರೂಪಾಯಿ, ಎಳ್ಳು 200 ರೂಪಾಯಿ, ನೆಲಗಡಲೆ 368 ರೂಪಾಯಿ, ಅಲಸಂದೆ 208 ರೂಪಾಯಿ, ಹತ್ತಿ 860 ರೂಪಾಯಿ, ಟೊಮೊಟೊ 2360 ರೂಪಾಯಿ ಟೊಮೊಟೊಗಾದ್ರೆ, ಯಾಕಂದ್ರೆ ಇವೆಲ್ಲ ಸ್ವಲ್ಪ ಕಮರ್ಷಿಯಲ್ ಕ್ರಾಪ್ ಅಲ್ಲಪ್ಪ, ಅದಕ್ಕೋಸ್ಕರವ. ಆಲೂಗಡ್ಡೆಗೆ 2900 ರೂಪಾಯಿ ನೀರಾವರಿ. ಇನ್ನೊಂದ್ಸಲ ಹೇಳು. 2900 ರೂಪಾಯಿ ಆಲೂಗಡ್ಡೆಗೆ, ಕಮರ್ಷಿಯಲ್ ಕ್ರಾಪ್ ಅಲ್ಲ ಅವು, ಅದಕ್ಕೋಸ್ಕರವ. ಅದು ನೀರಾವರಿ ಇಲ್ಲ ಆದ್ರೆ, ಆಲೂಗಡ್ಡೆ ಮಳೆ ಆಶ್ರಯ ಇದಲ್ಲ ಆದ್ರೆ 1400 ರೂಪಾಯಿ. ಮಳೆ ಹೆಸರು ಕಡಿಮೆ, ನಿಂದ ಮಳೆ ಏನ್ ಕಟ್ಟೋದು ಹಿಂಗೆ ನೋಡು. ಇಷ್ಟ ಇಷ್ಟ ಐತೆ ಇದು, ಸ್ವಲ್ಪ ಅದೇ ಕೊನೆ ಹೋಗಲ್ಲ. ಈ ಟೊಮೊಟೊ ಆಲೂಗಡ್ಡೆ ಇವಕ್ಕೆ ಸ್ವಲ್ಪ ಜಾಸ್ತಿ ಇರೋದು, ಯಾಕಂದ್ರೆ ಅಷ್ಟೇ ಬಂಡವಾಳ ಹಾಕ್ತಿವಿ. ಇಷ್ಟು ಯಾವ ಲೆಕ್ಕ ಶಂಕರಣ್ಣ? ನೋಡಿದವೆಲ್ಲ ನೋಡು, ಬರೀ 600, 400, 500, 200 ಹಿಂಗೈತೆ ನೋಡ್ಕೊಂಡಿಗೆ. ನಾವೇನ್ ಜಾಸ್ತಿ ಅಪ್ಪರ ಹಾಕಾರಲ್ಲ, ಏನ್ ಒಂದ್ ಎಕರೆ ಹಾಕಿದ್ರೆ ಇಲ್ಲ ಅಂತ, ಜಾಸ್ತಿ ಅಂದ್ರೆ 2 ಎಕರೆ ಹಾಕಲ್ಲ ಅಂತಾರ. ಏನ್ ಅದ್ರಲ್ಲಿ ಡಬಲ್ ಅಂತ ಅಂತ ಅಂದ್ರೆ, ಈಗ ನೋಡು ಆಲೂಗಡ್ಡೆದೇ ಆದ್ರೆ ಎಕರೆಗೆ 1400 ರೂಪಾಯಿ, 2 ಎಕರೆಗೆ ಆದ್ರೆ 2800 ರೂಪಾಯಿ, 2800 ರೂಪಾಯಿ ಕಟ್ಟು. ಯಾಕೆಂತಂದ್ರೆ ನಾಳೆದಿವಸ ಏನಾಯ್ತದ ಯಾರಿಗೆ ಗೊತ್ತು? ನಿಜ ಬಿಡು. ಅಲ್ಲ, ನೀನ್ ಹೇಳ್ದಂಗೆ ಈ ವಾತಾವರಣ ನೋಡಿದ್ರೆ ಫಸ್ಟ್ ವಿಮೆ ಮಾಡಿಸ್ಕೋಬೇಕನ್ನಪ್ಪ. ಏ ಖಂಡಿತ ಫಸ್ಟ್ ವಿಮೆ ಮಾಡಿಸ್ಕೋಬೇಕು. ಆಮೇಲೆ ಅರ್ಥ ಒಂದೈತಲ್ಲ ಅದೊಂದು ಹೊಡೆದ್ಬಿಡು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಈಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಯ್ತೈತಲ್ಲಪ್ಪ ಈಗ ಬರೋ ಆಗಸ್ಟ್ಗೆ. ಅದಕ್ಕೆ ಈ ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದಲ್ಲಿ ಈ ಸ್ವಲ್ಪ ದಿವಸದಿಂದ ಒಂದು ಇದು ಮಾಡಿದ್ರು ನೋಡಿ ಸರ್ಕಾರದವರು, ಕೇಂದ್ರ ಸರ್ಕಾರದವರು, ರೈತರ ಪಾಲುದಾರಿಕೆ ನಮ್ಮ ಮೊದಲ ಆದ್ಯತೆ ಅಂತ ಹೇಳ್ಬಿಟ್ಟು ಒಂದು ಮಾಡಿದ್ರಲ್ಲ, ಈಗ ಅದರ ಅಂಗವಾಗಿ ರೈತರಿಗೆ ಒಂದು ಕಾಂಪಿಟೇಷನ್ ಇಟ್ಬಿಟ್ಟವ್ರೆ. ನಮ್ಗೆ ಅಂದ್ರೆ ಒಟ್ಟಾರೆ ಎಲ್ರು ರೈತರಯ್ಯ ಏನು ಶಂಕರಣ್ಣ ಹೋಗೋಣ ನಾವು? ಅಲ್ಲ, ಈಗ ಅಳೆ ಹೇಳ್ತಾನೆ ಕೇಳೋಣ. ಕಾಂಪಿಟೇಷನ್ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಮಾತಾಡೋದು, ಭಾಷಣ ಹೊಡಿಯೋದು, ಇನ್ನೊಂದ್ ಮಾಡೋದಲ್ಲ ಶಂಕರಣ್ಣ. ಅಲ್ಲ, ಕಾಂಪಿಟೇಷನ್ ಅಂದ್ರೆ ಹಂಗೆ ತಾನೆ, ಹಂಗೆ ಅದಿರೋದು. ಇದು ಒಂಥರ ಬೇರೆ ತರದ ಕಾಂಪಿಟೇಷನ್ ಇದೆ, ರೈತರಿಗೆ ಕಾಂಪಿಟೇಷನ್ ಅಲ್ವಾ ಅಣ್ಣ? ಈಗೆಲ್ಲ ಎಲ್ಲೂ ಹೋಗಂಗಿಲ್ವಲ್ಲಪ್ಪ, ಈ ಕರೋನಾ ಬಂದ್ಮೇಲೆ ಯಾರೆಲ್ಲೋ ಅಡ್ಡಾಡಂಗಿಲ್ಲ, ಎಲ್ಲ ಕೈಯಲೆಯ ಮೊಬೈಲ್ ಹಿಡ್ಕ ಅವ್ರೇನ್ ಕೇಳಿರ್ತಾರ ಇಲ್ಲಿಂದ ಮಾಡು. ಈಗೆಲ್ಲವ ಭಾರಿ ಟೆಕ್ನಾಲಜಿ ಎಲ್ಲ ಭಾರಿ ಅಡ್ವಾನ್ಸ್ ಆಗಿರೋದ್ರಿಂದ ಮುಂದುವರೆದ್ರಿಂದ ಎಲ್ಲ ಇಲ್ಲೆಲ್ಲ ಕುತ್ಕೊಂಡ್ ಮಾಡಬಹುದು. ಈಗ ನೀನ್ ಕಾಂಪಿಟೇಷನ್ಗೆ ಅಂತ ಡೆಲ್ಲಿಗೆ ಹೋಗೋದು, ಹೋಗಕ್ 3 ದಿವಸ, ಬರಕ್ 3 ದಿವಸ, ಇಲ್ಲಿ ಬಂಗ ಮಾಡ್ರ ಯಾರು? ಡೆಲ್ಲಿಗೆ ಹೋಗ್ಬೋದೇನೋ ಅಂತ ಬಹಳ ಖುಷಿ ಅದೇ. ಒಂದೇ ಕ್ಷಣಕ್ಕೆ ನಾನು ಆಸೆಯಾಗಿ ತಣ್ಣೀರ್ ಹಚ್ಚಿಬಿಟ್ಟಲ್ಲ ಅಣ್ಣ. ನೀನ್ ಹೇಳಿ ಸ್ಟೈಲ್ ಗೊತ್ತಾಯ್ತು ಶಂಕರಣ್ಣ ನಂಗೆ ಅಂದ ತಕ್ಷಣನೇ. ಹಂಗೆ ನೋಡು, ಈಗ 3 ವಿಷಯ ಕೊಟ್ಟವ್ರೆ. ಈಗ ರೈತರು ನಮ್ ನಮ್ಮ ಆದಾಯ ಹೆಚ್ಚಳ ಮಾಡ್ಕೊಳ್ಳಕ್ಕೆ ನಾವ್ ಯಾವ್ಯಾವ ಮಾರ್ಗ ಅನುಸರಿಸ್ತಾ ಇದೀವಿ ಅದ್ರ ಬಗ್ಗೆ ಒಂದ್ ವಿಡಿಯೋ ಮಾಡೋದಂತೆ. ಆದಾಯ ಹೆಚ್ಚಳ ಅಂತಂದ್ರೆ ಸಮಗ್ರ ಕೃಷಿ ಮಾಡಿ ಅಂತ ಹೇಳ್ತಾರಲ್ಲ, ಒಂದಕ್ಕಿಂತ ಹೆಚ್ಚಿನ ಬೆಳೆ ಬೇರೆ ಬೇರೆ ಬೆಳೆನ ಮಾಡೋದು, ಸಮಗ್ರ ಕೃಷಿ ಮಾಡೋದು, ಕುರಿ ಪರಿ ಸಾಕೊಳ್ಳೋದು, ಸಾಕೊಳ್ಳೋದು, ಕೋಳಿ ಸಾಕೊಳ್ಳೋದು, ಮೊಲ ಸಾಕೋದು, ಹಂದಿ ಸಾಕೋದು, ಕುರಿ ಸಾಕೋದು, ಮೀನ್ ಸಾಕೊಳ್ಳೋದು, ಮೀನ್ ಸಾಕೊಳ್ಳೋದು, ಇವೆಲ್ಲ ಇರ್ತವ. ಹಿಂಗ್ ನಾನು ಇಂತಿಂತದ್ ಮಾಡ್ಕೊಂಡು ಇಷ್ಟ ಆದಾಯ ಮಾಡ್ತೀನಿ ಅಂತ ಅನ್ಕೊಂಡು ನೀನೇ ಒಂದ್ ವಿಡಿಯೋ ಮಾಡೋದು. ಅಣ್ಣಯ್ಯ ನಂಗೊಂದ್ ಡೌಟ್, ಇದರಲ್ಲಿ ಹೊಸ ಸಾಕೋದು ಇದೆಯಾ? ನನ್ ಕಥೆನು ಹೇಳ್ರಿ ಒಂಚೂರು. ಹೊಸ ಸಾಕೊಂಡು ಆದಾಯ ಮಾಡ್ಕೊಂಡು ಅದನ್ನು ವಿಡಿಯೋ ಕಳಿಸಬಹುದಾ? ನೀನ್ ಏನಾರ ಸಾಕವ, ಆದಾಯ ಜಾಸ್ತಿ ಆಗೈತಾ? ನನ್ ಹೊಸ ಸಾಕೋದ್ರಿಂದ ಇಷ್ಟ ಆದಾಯ ಜಾಸ್ತಿ ಆಗೈತೆ, ಅದನ್ನೇ ಒಂದ್ ವಿಡಿಯೋ ಮಾಡಿಸು, ಯಾಕಂದ್ರೆ ನಾನೇ ಮಾಡ್ತೀನಿ. ಮಾತಾಡೋದೇನು ಹಿಂಗೆ, ನಾನು ಇಷ್ಟೇ ಇಸ್ವಿನಲ್ಲಿ ದನಗಳಿರಲಿಲ್ಲ ನನ್ನ ಮನೇಲಿ, ಒಂದ್ ಕೊಟ್ಟಿಗೆ ಕಟ್ಟಿಸ್ಕೊಂಡು ದನ ತಂದೆ, ಇವತ್ ನನಗೆ ಇಷ್ಟ ಆದಾಯ ಬತೈತೆ, ನಾನು ಇದರಲ್ಲಿ ಸ್ವಾವಲಂಬನೆ ಸಾಧಿಸಿದೀನಿ, ಇಷ್ಟು ಲೀಟರ್ ಹಾಲು ಹಾಕ್ತೀನಿ ಅಂತ ಹೇಳ್ಬೋದಲ್ಲ. ಇಷ್ಟು ಲೀಟರ್ ಹಾಲು ನೀನು ದನ ಕಟ್ಬಿಟ್ಟ ತಕ್ಷಣ ನಿಂಗೆ ಆದಾಯ ಬಂದ್ಬಿಡ್ತದ? ನೀನ್ ಹಾಲಾಗ್ತ ಆದಾಯ ಬರ್ತದ? ಪರವಾಗಿಲ್ಲ, ನೀವು ಅಕ್ಕ ನೀವು ಸೀರಲ್ಲಿ ಅಣ್ಣ ಮುಂದೆ ಕೇಳೋಣ. ಇದು ಒಂದು ಆಯ್ತಾ, ಏನ್ ಆದಾಯ ಹೆಚ್ಚಳ ಮಾಡ್ಕೊಳಕ್ಕೆ ಯಾವ್ಯಾವ ಮಾರ್ಗ ಅನುಸರಿಸ್ತಾ ಇದ್ರ ಅದನ್ನ ಹೇಳುದು, ಇಂತಿಂತ ಮಾರ್ಗ ಇಂತಿಂತ ಮಾರ್ಗ ಅಂತ ಹೇಳ್ಬಿಟ್ಟು. ಇನ್ನೊಂದ್ ಎರಡನೇ ವಿಷಯ ಏನಪ್ಪಾ ಅಂತಂದ್ರೆ, ಇಳುವರಿ ಹೆಚ್ಚಳ ಮಾಡ್ಕೊಳ್ಳಿಕ್ಕೆ ನವೀನ ಪದ್ಧತಿಗಳನ್ನ ನಾವ್ ಯಾವ್ದು ಅಳವಡಿಕೆ ಮಾಡ್ಕೊಂಡಿದೀವಿ? ಟೆಕ್ನಾಲಜಿ ಆಯ್ತಾ, ಈಗ ಬಿತ್ನೆ ಕೂರ್ಗೆ ಆಗ್ಬೋದು ಆಯ್ತಾ, ಆಮೇಲೆ ಕುಯ್ಯಕ್ಕೆಲ್ಲ ಈಗ ಮಿಷನ್ ಬಂದವಲ್ಲಪ್ಪ, ಐತಲ್ಲ ಬಿತ್ತನೆ ಕೂಡ ಮಿಷನ್ ಅಲ್ಲೇ ಮಾಡೋದು, ಕಟಾವು ಕೂಡ ಮಿಷನ್ ಅಲ್ಲೇ ಮಾಡೋದು, ಸಿಡು ಅದೇ ಕಟ್ತದೆ. ಯಾಕಂದ್ರೆ ಜ್ವಾಳದ ಈಗ ನೋಡಪ್ಪ, ಎಲ್ಲಕ್ಕಿಂತ ಬೆಸ್ಟ್ ಅಂತಂದ್ರೆ ಜ್ವಾಳದೇ ತಗೊಳಪ್ಪ, ಜ್ವಾಳದ್ದು ಕಟಾವು ಅದೇ ಮಾಡ್ತದೆ ಆಯ್ತಾ, ಅದೇ ಬಿಡಿಸ್ಕೊಡ್ತದೆ, ಆ ತೆಂಡೆನೇ ಒಂದ್ ಕಡೆಗೆ ಆಗ್ತದೆ, ನಮ್ಗೆ ಈ ಕಡೆಗೆ ಜ್ವಾಳನೇ ಒಂದ್ ಕಡೆಗೆ ಕೊಡ್ತದೆ. ಏನು ಬೇಡ, ನಾವು ಬರೀ ಹಾಕ್ಬಿಟ್ಟು ನನ್ನ ಜಮೀನ್ ಇಂಥದ್ದು ಅಂತ ತೋರಿಸಿ ಸಾಕು ಮಿಷನ್ ನೋಡಿ ಅವ್ನಿಗೆ, ನಮ್ಮನೆ ಹತ್ರಕ್ಕೆ ಜ್ವಾಳ ತಂದು ಹಾಕ್ಬಿಡ್ತಾನೆ. ಹಂಗೆ ನೀನು ಏನೇನ್ ಮಾಡಿದ್ಯೋ ಅದಕ್ಕೆ ಸಂಬಂಧಪಟ್ಟಂಗೆ ಏನ್ ಮಾಡ್ತಿದ್ಯೋ ವಿಡಿಯೋ ಮಾಡು, ನಿಂತ್ಕೊಂಡಲ್ಲಿ ಬದಿಂತವಲೋ ಗಿಡತ್ತವಲೋ ನಿಂತ್ಕೊಬಿಟ್ಟು ಇಂತಿಂತದ್ ಮಾಡ್ಕೊಂಡಿದೀನಿ, ಇಂತಿಂತದ್ ಅಳವಡಿಸ್ಕೊಂಡಿದೀನಿ, ಹಿಂಗ್ ಆಗೈತೆ ಅಂತ ಹೇಳ್ಬಿಟ್ಟು ನೀನ್ ಹೇಳು, ನಾನ್ ವಿಡಿಯೋ ಮಾಡ್ತೀನಿ, ಒಳ್ಳೆ ಕ್ಯಾಮ್ರಾ ಐತಲ್ಲಂತವ ಮೊಬೈಲಲ್ಲಿ, ಏನಾದ್ರೂ ನಿನ್ ಬಿಟ್ಟು ನಾನು ಬೇರೆ ಅಳ್ಳಾಡನ ಅದ್ರಲ್ಲಿ ಮಾಡೋದು ಆಯ್ತಾ. ಇನ್ನು ಮೂರನೇ ವಿಷಯ ಏನಪ್ಪ ಅಂತ ಅಂತಂದ್ರೆ, ಈಗ ಸುಮಾರು ಯೋಜನೆಗಳೆಲ್ಲ ಅವೆ, ಯಾವ್ದು ನಮ್ಮ ಕೇಂದ್ರ ಸರ್ಕಾರದ ಈ ಕೃಷಿ ಮಂತ್ರಾಲಯ ಅಂತ ಐತಲ್ಲಪ್ಪ, ಅದ್ರ ಈಗ ದುಡ್ಡೆಲ್ಲ ಕೊಡ್ತಾರಲ್ಲ, ಎರಡ್ ಸಾವಿರ ರೂಪಾಯಿ ಪ್ರಧಾನ ಮಂತ್ರಿ ಇದ್ರಲ್ಲಿ ಕೊಡ್ತಾರಲ್ಲ, ಹಂಗೆ ಅಂತ ಪ್ರೋಗ್ರಾಮ್ಗಳು ಕಾರ್ಯಕ್ರಮಗಳು ಅವಲ್ಲ, ಅದರಿಂದ ನಮ್ಗೆ ಏನ್ ಅನುಕೂಲ ಆಗೈತೆ, 2000 ರೂಪಾಯಿ ಕೊಟ್ಟಿದ್ರಲ್ಲಿ ನೀನ್ ಏನ್ ಮಾಡ್ಕೊಂಡೆ, ನೀನ್ ಬೀಜ ತಗೊಂಡ, ಗೊಬ್ಬರ ತಗೊಂಡ, ನೀರಾವರಿ ಮಾಡ್ಕೊಂಡ, ಅಥವಾ ಇಂದ ಮಾರ್ಗಕ್ಕೆ ತಗೊಂಡ್ಬಂದ, ಇದು ಹೇಳ ನೀನು, ಇಂತ ತಗೊಂಡಿದ್ದೀನಿ ಬಂದು ಈ ಇಂತ ಸಾಧನೆ ಇಷ್ಟು ಬಂತು, ಇಂತ ತಗೊಂಡಿದ್ದೀನಿ ಇಂತ ಅನುಕೂಲ ಆಗೈತೆ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಅನುಕೂಲ ಮಾಡ್ಕೊಳ್ಳಿ ಅಂತ ತಾನೆ ಕೊಡ್ತಾರ, ಇಂಥದ್ ಮಾಡ್ತೀನಿ ಅಂತ ಹೇಳಿದ್ರೆ ಅದರಲ್ಲಿ ಯಾವ್ದು ಒಳ್ಳೆ ಚೆನ್ನಾಗಿರೋ ಅಂತ ಇರ್ತಾವ ಕಥೆಗಳು, ಒಳ್ಳೆ ಚೆನ್ನಾಗಿ ವಿಡಿಯೋ ಮಾಡಿರೋದು, ಅದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋದು, ನೀನ್ ಚೆನ್ನಾಗಿ ಹೆಂಗ್ ಹೇಳ್ತೀಯೋ ಅದ್ರ ಮೇಲೆ ಪ್ರೈಸ್ ಕೊಡ್ತಾರೆ. ಅಂದ್ರೆ ಅದನ್ನ ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡು ಪ್ರಯತ್ನ ಮಾಡ್ಕೊಂಡಿರ್ಬೇಕು. ಮೂರು ಪ್ರೈಸ್ ಕೊಡ್ತಾರೆ, ಫಸ್ಟ್ ಪ್ರೈಸ್ 11,000 ರೂಪಾಯಿ, ಎರಡನೇ ಪ್ರೈಸ್ 5,000 ರೂಪಾಯಿ, ಮೂರನೇದು 3,000 ರೂಪಾಯಿ. ಅಂದ್ರೆ ಈಗ ನಾನು ಮನೇಲೆ ಕುತ್ಕೊಂಡು ಇದನ್ನೆಲ್ಲ ಮಾಡಿದೀನಿ ಅಂತ ವಿಡಿಯೋ ಮಾಡಿದ್ದಿ, ಅದ್ರಲ್ಲಿ ನಾನು ಗೆದ್ರೆ ನನಗೆ 11,000 ರೂಪಾಯಿ ಕೊಡ್ತಾರೆ ಫಸ್ಟ್ ಪ್ರೈಸ್. ಫಸ್ಟ್ ಪ್ರೈಸ್ ಇದಕ್ಕೆ ಒಂದು ಅವಕಾಶ ಇದೆ, ವಿಡಿಯೋ ಮಾಡಿದ್ಮೇಲೆ ಈ ವಿಡಿಯೋ ಕಳ್ಸಕ್ಕೆ ಜುಲೈ 8ನೇ ತಾರೀಕು ಲಾಸ್ಟ್ ಡೇಟ್. ಒಂದೇ ವಾರ ಇರೋದು. ಅಣ್ಣಯ್ಯ ನೀನು ಯಾವಾಗ್ಲೂ ಈಗ ವಿಮೆ ಕಟ್ಟೋದು ದೂರ ಇರೋದ ಈಗ್ಲೇ ಹೇಳ್ಬಿಟ್ಟೆ ಆಯ್ತಾ, ಪ್ರೈಸ್ ಬರೋದ ಇನ್ನೊಂದ್ ವಾರ ಐತೆ, ನೀನ್ ಈಗ ಹೇಳ್ತಾ ಇದೆಯಲ್ಲ. ಈಗ ನಾನ್ ನಿನ್ಗೆ ಹೇಳ್ತಿರೋದು ವಿಡಿಯೋ ಮಾಡು ಅಂತ ಹೇಳ್ಬಿಟ್ಟು, 2 ನಿಮಿಷದ 3 ನಿಮಿಷದ 5 ನಿಮಿಷದ ಮಾಡು ಅಂತ ಹೇಳ್ಬಿಟ್ಟು ದರವಾಯಿ ಮಾಡು ಅಂತ ಹೇಳ್ತೀನಿ. ಈಗ ನಾಳೆ ಬೇರೆ ಅರ್ಥ ಹೊಡಿಬೇಕಾ? ಇವನು ಅರ್ಥ ಹೊಡಕ್ ಬರ್ತೀನಿ ಅಂತ ಹೇಳೋನೆ, ಇಬ್ಬರಿ ಕಾಪಿ ಟೀ ಮಾಡ್ಕೊಡ್ತೀನಿ ಅಂತಂದೆ. ಈಗ ಅರ್ಥ ಆದ್ಮೇಲೆ ಅಣ್ಣ ಕೆಲಸ ಮಾಡೋಣ, ನಾಳಿಕೆ ಅತ್ಲಾಗಿ ವಿಡಿಯೋ ಮಾಡನ್ ಬಿಡತ್ಲ ಅಲ್ಲಿ ಮೇಡಮ್ ಬಿಡು, ನೀನ್ ಮಾಡು ನಾನ್ ಮಾಡ್ತೀನಿ. ಆಮೇಲೆ ಅನಿತಕ್ಕೂ ಏನೋ ದನ ಕಟ್ಟವಳಲ್ಲ, ಹಾಲಾಗ್ತಾ ಇರೋದು ಸಾಯಂಕಾಲಕ್ಕೆ, ಮತ್ತೊಮ್ಮೆ ಬೆಳಗ್ಗೆ ಇದು ದನ ಕೊಟ್ಟಿಗೆ ಬಿಡೋದು, ಕೊಟ್ಟಿಗೆ ತೆಗೆದೆಲ್ಲ ಸೇರ್ಸೊಂದು ವಿಡಿಯೋ ಮಾಡಿರಾಯ್ತು, ಅಲ್ಲಿಂದ ಬರೋದು ಅನಿತಕ್ಕಂದು ಒಂದ್ ಮಾಡ್ಬಿಡೋದು. ಆಡ್ರಪ್ಪ ಇಬ್ರು ಸೇರ್ಕೊಂಡು ಆಮೇಲೆ ನನ್ ಬಿಟ್ಟಿದ, ಬರೀ ನೀವೇ ಹೋಗ್ಬಿಟ್ಟು ಪ್ರೈಸ್ ತಕ್ಕಂಬಂದು ನನ್ನ ಬಿಟ್ಟು ಹೇಳ್ತಾ ಇದ್ದೀನಿ. ಮಾತ್ರ ಇನ್ನೊಂದ್ ಸರಿಯ ಜುಲೈ 8 ಶಂಕರಣ, ಅದನ್ ಮತ್ತೇನ್ ಎಕ್ಸ್ಟೆಂಡ್ ಪಕ್ಷ ಮಾಡೋದಿಲ್ಲ. 8 ಜುಲೈ 8 ವಿಡಿಯೋ ಮಾಡಿದ್ಮೇಲೆ ಅದನ್ನ ವೆಬ್ಸೈಟ್ ಐತೆ, ನೀನೇ ಅಲ್ಗೆ ಹೋಗಿ ಹೋಗ್ಬಿಟ್ಟು ಕೊಟ್ಟು ಬರಂಗಿಲ್ಲ, ಕೆಲಸ ಮಾಡ್ತೀನಿ. ಈಗ ನೀನು ನನಗೆ ವೆಬ್ಸೈಟ್ ಗಿಬ್ಸೈಟ್ ಏನು ಹೇಳಕ್ ಹೋಗ್ಬೇಡ, ಎಲ್ಲ ನಿನ್ಗೆ ಬಿಟ್ಬಿಟ್ಟಿದೀನಿ, ನೀನೇ ವಿಡಿಯೋ ಮಾಡ್ಬೇಕು, ನನ್ನ ಹೆಸರಲ್ಲಿ ಮಾತ್ರ ಕಳಿಸ್ಬೇಕು ಕಟ್ಟಾಯ. ನಿನ್ನ ಹೆಸರಲ್ಲಿ ಕಳಿಸ್ತಾ ನಾನ್ ಕಳ್ಸಕಾಯ್ತದ? ಅಲ್ಲ, ನಿನ್ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ಬಿಟ್ಟು ನೀನು ಕಳ್ಸ್ಬಿಟ್ರೆ ಅಲ್ಲಿ ಹೆಸರ ಯಾರ್ದು ಬಂದತ್ತು? ಮೊಬೈಲ್ ನಂದಾದ್ರು ಚಿತ್ರದಲ್ಲಿ ಇರೋದು ನೀನ್ ತಾನೆ, ಅದನ್ನೇ ಕಳಿಸ್ತೀನಿ. ಅದ ಒಂದು ಇನ್ನೋವೇಟ್ ಇಂಡಿಯಾ ಅಂತ ಹೇಳ್ಬಿಟ್ಟು ಒಂದು ವೆಬ್ಸೈಟ್ ಮಾಡ್ಬಿಟ್ಟವ್ರೆ, ಅದ್ರಲ್ಲಿ ತಗೊಂಡು ಹೋಗ್ಬಿಟ್ಟು ಆ ವೆಬ್ಸೈಟ್ ಅಲ್ಲೇ ಅಪ್ಲೋಡ್ ಮಾಡ್ಬಿಡೋದು ಅಷ್ಟೇ, ಅದೇನ್ ತುಂಬಾ ಏನ್ ಕೆಲಸ ಇಲ್ಲ. ನೇರವಾಗಿ ಅದ್ರಲ್ಲೇ ಮಾಡ್ಬಿಡೋದು, ಇಲ್ಲೇ ಇದ್ರಲ್ಲೇ ಮೊಬೈಲ್ ಅಲ್ಲೇ ಇರ್ತದಲ್ಲಪ್ಪ, ಅಲ್ಲೇ ಇದ್ ಮಾಡ್ಕೊಳ್ಳೋದು. INNO VA